ಡಾಕ್ಟ್ರಿ, ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗಾಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ನ ಹೊರಗೆ ಎಸಿತೀರಾ? ರೀ, ನಾನ್ ಸೇತಿರೋದು ನನ್ ಬಾಯಿಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ರಿ. ಬಂದ್ಬಿಟ್ರು ಹೇಳಕ್ಕೆ. ಏನ್ರಿ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ. ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ? ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ. ಕಂಡಕ್ಟ್ರೆ, ಇಳಿಸ್ರಿ ಅವ್ರನ್ನ ಬಸ್ಸಿಂದ. ಮೋಜಿಗಾಗಿ ಆರಂಭಿಸುವ ತಾಂಬೂಲ, ಬೀಡಿ, ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿಂಗಳವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಗುಲಾಬಿ ಹೂವಿನ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಂ ಆಶಾ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ ಪ್ರಸಾರವಾಗಲಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾ ಬಿ ಹೇಮ್ಲಾ ನಾಯಕ್, ವಿಸ್ತರಣಾ ನಿರ್ದೇಶಕರು, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ನಮ್ಮ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದಲ್ಲಿ ಮೂಡಿಬರುವ ನೇಗಿಲ ಮಿಡಿತ ಸರಣಿ ಕಾರ್ಯಕ್ರಮ June 5 ಆಕಾಶವಾಣಿ ಚಿತ್ರದುರ್ಗ, ಭದ್ರಾವತಿ, ಮಂಗಳೂರು ಮತ್ತು ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದ್ದು, ಕಾಲಕಾಲಕ್ಕೆ ರೈತರಿಗೆ ಬೇಕಾಗುವ ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ವಿಶ್ವವಿದ್ಯಾಲಯದ ಎಲ್ಲಾ ವಿಭಾಗಗಳ ವಿಜ್ಞಾನಿಗಳು ಮತ್ತು ಪ್ರಾಧ್ಯಾಪಕರುಗಳು ಈ ಕಾರ್ಯಕ್ರಮದ ಮೂಲಕ ನೀಡಲಿದ್ದಾರೆ. ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1555267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಗುಲಾಬಿ ಹೂವಿನ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಂ ಆಶಾ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಗುಲಾಬಿ ಹೂವಿನ ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉತ್ತಮವಾದ ಒಂದು ಇಳುವರಿಯನ್ನು ಪಡಿಬೇಕಂದ್ರೆ ನಮ್ಮ ಕೃಷಿಕರು ಇವತ್ತು ನಮ್ಮ ಒಂದು ಬೇಸಾಯ ಕ್ರಮದಲ್ಲಿ ಯಾವ ರೀತಿಯಾದಂಥ ಒಂದು ಕೃಷಿ ವಿಧಾನಗಳನ್ನ ಅನುಸರಿಸಿ ಈ ಒಂದು ಹೂವಿನ ಕೃಷಿ ಮಾಡಿದರೆ ಉತ್ತಮವಾದ ಒಂದು ಇಳುವರಿಯನ್ನು ಪಡಿಬಹುದು, ಜೊತೆಗೆ ಹೆಚ್ಚಿನ ಒಂದು ಆದಾಯ ಪಡೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಲಿಕ್ಕಾಗಿ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕೆಎಂ ಆಶಾ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ಗುಲಾಬಿ ಹೂವಿನ ಒಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಈ ಒಂದು ಗುಲಾಬಿ ಹೂವಿನ ಒಂದು ಬೇಸಾಯ ಕ್ರಮ ಅಂತಂದ್ರೆ ನಮ್ಮ ಕೃಷಿಕರು ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ? ಗುಲಾಬಿ ಹೂವು ನಮಗೆಲ್ರಿಗೂ ತಿಳಿದಿರುತ್ತೆ ಹಾಗೆ ಹೂವುಗಳ ರಾಣಿ ಅಂತಾನೆ ಕರೀತಾರೆ ಇದನ್ನ. ಎಲ್ಲಾ ರೈತರು ಕೂಡ ಹೆಚ್ಚಾಗಿ ಇದನ್ನ ಬೆಳೀತಾರೆ. ಇದನ್ನ ಎಲ್ಲಾ ಕಡೆನು ಬಳಕೆಯಲ್ಲಿದೆ. ಇದು ಹಾರಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಲೂಸ್ ಫ್ಲವರ್ ಅಂತಂದ್ರೆ ಈಗ ಪೂಜೆಗಳಿಗೆ ಉಪಯೋಗಿಸ್ತಾರೆ, ಹಾಗೆ ಬಿಡಿ ಹೂಗಳನ್ನ, ಹಾಗೆ ಡೆಕೋರೇಷನ್ ಗಳು ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ. ಎಲ್ಲಾ ಹೂಗಳನ್ನ ನಾವು ತಗೊಂಡ್ರೆ ರೋಸ್ ಅಥವಾ ಗುಲಾಬಿ ಹೂ ಹೆಚ್ಚು ಬೇಡಿಕೆಯಲ್ಲಿದೆ. ಹಾಗೆ ರೈತರಿಗೆ ಹೆಚ್ಚು ಲಾಭ ತಂದುಕೊಡುವಂತಹ ಒಂದು ಬೆಳೆ ಅಂತಾನು ಕೂಡ ನಾವು ಹೇಳ್ಬಹುದು ಈ ಒಂದು ಬೆಳೆಗೆ. ಇದಕ್ಕೆ ನಾವು ಮೊದಲನೇದಾಗಿ ಸೂಕ್ತವಾದಂತ ಮಣ್ಣು ಅಥವಾ ಸೂಕ್ತವಾದಂತಹ ಜಾಗನ ನಾವು ಹುಡುಕೋಬೇಕು. ಅದರ ಜೊತೆಗೆ ಆ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂತಹ ತಳಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅದರ ಜೊತೆಗೆ ಅಲ್ಲಿ ನಾವು ಯಾವ ಮಾರುಕಟ್ಟೆ ಕಳಿಸ್ತೀವಿ ಅನ್ನೋದನ್ನ ನಾವು ನೋಡ್ಕೋಬೇಕು. ಆ ಮಾರುಕಟ್ಟೆಯಲ್ಲಿ ಯಾವ ತಳಿ ಬೇಡಿಕೆಯಲ್ಲಿದೆ ಅಥವಾ ಯಾವ ಬಣ್ಣದ ಹೂಗೆ ಬೇಡಿಕೆ ಇದೆ. ಈಗ ಗುಲಾಬಿ ಅಂತ ತಗೊಂಡ್ರೆ ಹಲವಾರು ಬಣ್ಣಗಳಿವೆ ಅದರಲ್ಲಿ. ಅದರಲ್ಲಿ ಪ್ರಮುಖವಾಗಿ ಕೆಂಪು ಬಣ್ಣದ ಗುಲಾಬಿಗೆ ಯಾವಾಗ್ಲೂ ಪ್ರತಿನಿತ್ಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಅದನ್ನ ಹೊರತಾಗಿ ಹಳದಿ ಆಗಿರ್ಬೋದು, ಪಿಂಕ್ ಕಲರ್ ಆಗಿರ್ಬೋದು, ಬಿಳಿ ಬಣ್ಣದ್ದಾಗಿರ್ಬೋದು, ಇನ್ನಿತರ ಹೂಗಳಿಗೂ ಕೂಡ ಹೆಚ್ಚು ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ನಾವು ಮಣ್ಣಿನ ಗುಣವನ್ನ ನಾವು ನೋಡ್ಕೋಬೇಕಾಗುತ್ತೆ. ನಾವೀಗ ಉತ್ತಮ ಇಳುವರಿಯನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಒಳ್ಳೆಯ ಗುಣಮಟ್ಟದ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಈಗ ಸೂಕ್ತವಾದ ಒಂದು ಮಣ್ಣು ಅಂತಂದ್ರೆ ಅಂದ್ರೆ ಗುಲಾಬಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಈಗ ಗುಲಾಬಿ ಅಂತ ಬಂದಾಗ ನಾವು ಮಣ್ಣಿನಲ್ಲಿ ಕೆಂಪು ಗೋಡು ಮಣ್ಣು ಅಂತ ಹೇಳಿ ಅಂತ ಅದು ಅತ್ಯಂತ ಸೂಕ್ತವಾದಂತ ಮಣ್ಣು. ಅದರ ರಸಸಾರ ಅಂತಂದ್ರೆ ಪಿ ಹೆಚ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಕೂಡ ತುಂಬಾ ಪ್ರಮುಖವಾದಂತ ಪಾತ್ರವನ್ನು ವಹಿಸುತ್ತೆ ಈ ಗುಲಾಬಿಯ ಒಂದು ಕೃಷಿಯಲ್ಲಿ. ಇದಕ್ಕೆ ಸೂಕ್ತವಾದಂತ ರಸಸಾರ ಅಂತಂದ್ರೆ 5.3 to 5.6 ರಸಸಾರ ಉಳ್ಳಂತದ್ದು. ಹಾಗೆ ಚೆನ್ನಾಗಿ ನೀರು ಬಸ್ತ್ ಹೋಗ್ಬೇಕು, ಅಂದ್ರೆ ನೀರು ನಿಲ್ಲಬಾರ್ದು ಮಳೆ ಬಂದಾಗ, ಚೆನ್ನಾಗಿ ನೀರು ಬಸ್ತ್ ಹೋಗುವಂತ ಮಣ್ಣು ಇದಕ್ಕೆ ಅತ್ಯಂತ ಸೂಕ್ತ ಅಂತ ಹೇಳ್ಬೋದು. ಇಂತಹ ಮಣ್ಣಿನಲ್ಲಿ ನಾವು ಗುಣಮಟ್ಟದ ಇಳುವರಿಯನ್ನ ತಗೋಬಹುದು. ಈಗ ಕೆಂಪು ಗೋಡು ಮಣ್ಣಿನಲ್ಲಿ ಬಿಟ್ರೆ ಬೇರೆ ಮಣ್ಣಿಗೆ ಬೆಳೆಯೋದಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಹೌದು, ನೀವು ಹೇಳ್ದಾಗೆ ಬೇರೆ ಮಣ್ಣಿನಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ. ಬೇರೆ ಮಣ್ಣು ಅಂತ ಇದ್ದಾಗ ನಾವು ಈ ಕೆಂಪು ಮಣ್ಣು ನಮಗೆ ಸಿಗುತ್ತೆ, ಮರಳು ಸಿಗುತ್ತೆ, ಅದನ್ನ ಮಿಶ್ರಣ ಮಾಡಿ ನಾವು ಬೆಳಿಬಹುದು. ಬೇರೆ ಮಣ್ಣಲ್ಲಿ ಬೆಳೆಯೋಕೆ ಆಗಲ್ಲ ಅಂತಾನೆ ನಾವು ಹೇಳೋಕೆ ಆಗಲ್ಲ. ಆದ್ರೆ ಇಲ್ಲಿ ಸಿಗ್ತಕ್ಕಂತಹ ಇಳುವರಿ ಆಗ್ಲಿ ಗುಣಮಟ್ಟ ಆಗ್ಲಿ ಅಲ್ಲಿ ನಮಗೆ ಸಿಗಲ್ಲ. ಆ ಮಣ್ಣನ್ನ ನಾವು ಚೇಂಜ್ ಮಾಡ್ಬೋದು. ಈಗ ಕೆಲವು ಹಲವಾರು ನಾನು ಹೇಳ್ದೆ, ಈಗ ಕೆಂಪು ಮಣ್ಣು ನಮಗೆ ಹೊರಗಡೆ ಸಿಗುತ್ತೆ, ಮರಳು ಸಿಗುತ್ತೆ, ಅದನ್ನ ಸೇರಿಸಿ ನಾವು ಮಣ್ಣಿನ ಒಂದು ಗುಣವನ್ನ ನಾವು ಚೇಂಜ್ ಮಾಡಿ ನಾವು ಉಪಯೋಗಿಸ್ಬೋದು ಅದನ್ನ. ಇವಾಗ ನಾವು ನೋಡ್ತಾ ಇದೀವಿ ಹಲವಾರು ಕಡೆ ಸಾಯಿಲ್ ಲೆಸ್ ಕಲ್ಚರ್ ಅಂತೇಳಿ ಅಂತ ಮಣ್ಣು ರಹಿತ ಕೃಷಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಗುಲಾಬಿಯಲ್ಲೂ ಕೂಡ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಕೋಕೋಪೀಟ್ ಅಂತ ನಾವು ತೆಂಗಿನ ನಾರು ಬರುತ್ತೆ, ತೆಂಗಿನ ನಾರನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದಾರೆ. ಆದ್ರೆ ಇದೆಲ್ಲ ಕಮರ್ಷಿಯಲ್ ಆಗಿ ರೈತರ ಮಟ್ಟದಲ್ಲಿ ಇದಿನ್ನೂ ಚಾಲ್ತಿಯಲ್ಲಿ ಬಂದಿಲ್ಲ. ಆದ್ರೆ ಹಲವಾರು ಕಮರ್ಷಿಯಲ್ ಯೂನಿಟ್ ಗಳಲ್ಲಿ ಈ ರೀತಿಯಾಗಿ ಬೆಳೀತಾ ಇದೆ. ರಾಕ್ ಉಲ್ ಅಂತ ಹೇಳಿ ಒಂದು ಮೀಡಿಯಾ ಇದೆ, ಮಣ್ಣಿನ ಬದಲಾಗಿ ಅದನ್ನ ಉಪಯೋಗಿಸ್ತಾರೆ. ಈ ಗುಲಾಬಿ ಹೂವಿನ ಸಸಿ ನಾಟಿಗಿನ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಬೇಕು ಮತ್ತೆ ಯಾವ ರೀತಿ ಫಲವತ್ತತೆ ಮಾಡಬೇಕು? ಜಮೀನನ್ನ ನಾವು ನಾಟಿ ಮಾಡೋಕ್ ಮುಂಚೆ ಚೆನ್ನಾಗಿ ಒಂದು 2-3 ಬಾರಿ ಉಳುಮೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಬಿಸಿಲಿಗೆ ಮಣ್ಣನ್ನ ಬಿಡಬೇಕಾಗತ್ತೆ. ಅಂದ್ರೆ ಸಾಯಿಲ್ ಸೋಲರೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ಮಣ್ಣಲ್ಲಿ ಇರ್ತಕ್ಕಂತಹ ಕಳೆ ಬೀಜಗಳಿರ್ಬೋದು ಅಥವಾ ಅದರಲ್ಲಿ ಇರ್ತಕ್ಕಂತಹ ಈ ರೋಗ ಕೀಟಗಳದ ರೋಗ ಕಾರಕಗಳು ಏನು ಮಣ್ಣಲ್ಲಿರುತ್ತೆ, ನಾವು ಉಳುಮೆ ಮಾಡಿ ಬಿಸಿಲಿಗೆ ಅದನ್ನ ಬಿಡೋದ್ರಿಂದ ಅವೆಲ್ಲ ಸತ್ತು ಹೋಗ್ತವೆ. ಈ ರೀತಿಯಾಗಿ ನಾವು ಒಂದು 2-3 ಬಾರಿ ಒಂದು 10 ಒಂದು ಸತಿ ಉಳುಮೆ ಮಾಡಿ ಬಿಡಬೇಕಾಗುತ್ತೆ, ಒಂದು 3-4 ಸತಿ. ಅದಾದ್ಮೇಲೆ ನಾವು ಕೊನೆಯದಾಗಿ ನಾವೇನು ಮಣ್ಣನ್ನು ಉಳುಮೆ ಮಾಡ್ತೀವಿ ಆ ಟೈಮಲ್ಲಿ ನಾವು ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರನ ಒಂದು 10-15 ಎಕರೆಗೆ ಕೊಟ್ಟಿಗೆ ಗೊಬ್ಬರನ ಹಾಕಿ ಮಿಶ್ರಣ ಮಾಡಿ ಚೆನ್ನಾಗಿ ಆಮೇಲೆ ನಾವು ಗುಣಿಗಳನ್ನು ತೆಕ್ಕೋಬೇಕಾಗುತ್ತೆ. ಅಂದ್ರೆ ಗುಣಿಗಳು ಅಂತಂದ್ರೆ ನಾವು ಸ್ಪೇಸಿಂಗ್, ನಾವು ಎಷ್ಟು ಅಂತರವನ್ನ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನ ಕೊಡ್ತೀವಿ ಅದನ್ನ ನೋಡಿಕೊಂಡು ನಾವು ಆ ಅಂತರದ ಮುಖೇನ ಗುಣಿಗಳನ್ನ ತಕ್ಕೋಬೇಕಾಗುತ್ತೆ. ಗುಣಿಗಳ ಸೈಜು ಅಂತಂದ್ರೆ 45 by 45 by 45 cm ಅಥವಾ 60 ಕ್ಯೂಬಿಕ್ cm ಕೂಡ ತೆಗೀತಾರೆ. ಈಗ ಕೆಲವರು ಬೆಡ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಏರು ಮಡಿಗಳನ್ನ ಕೂಡ ಮಾಡಿ ಅದರಲ್ಲೂ ಕೂಡ ನಾಟಿಯನ್ನ ಮಾಡ್ತಾ ಇರತಕ್ಕಂತಹದ್ದನ್ನ ನಾವು ಕಾಣ್ತಾ ಇದೀವಿ. ಅದು ಚೆನ್ನಾಗಿ ನೀರ್ದು ಬಸ್ದು ಹೋಗ್ಲಿ ಅಥವಾ ನೀರ್ ನಿಲ್ದೆ ಇರ್ಲಿ, ಅದರಿಂದ ಹಲವಾರು ರೋಗ ಕೀಟಗಳು ಅಥವಾ ಗಿಡನೇ ಕೊಳತು ಹೋಗುವಂತ ಒಂದು ಪ್ರಮೇಯ ಬರ್ಬೋದು. ಅದಕ್ಕಾಗಿ ಏರು ಮಡಿಗಳನ್ನ ಮಾಡಿ ಕೂಡ ಬೆಳೀತಾ ಇರತಕ್ಕಂತಹದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಗುಲಾಬಿ ಹೂವಿನ ಒಂದು ಸಸಿ ನಾಟಿ ಮಾಡಬೇಕು ಅಂತಂದ್ರೆ ಅಂತರ ಅಂದ್ರೆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇರಬೇಕು ಅಂತ ಹೇಳ್ತೀರಾ? ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು ಅಂತ ಹೇಳಿ? ನೀವು ಯಾವ ತಳಿನ ಆಯ್ಕೆ ಮಾಡ್ಕೋತೀರಿ? ಅದರಲ್ಲಿ ಅದು ಹೆಂಗೆ, ಅದ್ರದ್ದು ಗ್ರೋತ್ ಹ್ಯಾಬಿಟ್ ಹೆಂಗಿದೆ, ಅದರದ್ದು ಬೆಳವಣಿಗೆ ಅಥವಾ ಅದು ಯಾವ ತರ ಇದೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈಗ ನಾವು ಅದೇ ಲೂಸ್ ಫ್ಲವರ್ ಅಂತ ನಾನು ಹೇಳಿದೆ, ಬಿಡಿ ಹೂಗಳು, ಅದಕ್ಕಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಕಟ್ ಫ್ಲವರ್ ಅಂತ ಹೇಳಿ ಅಂತ ಅಲಂಕಾರಿಕ ಗಿಡಗಳು, ಒಂದೇ ಹೂವು ಇರುತ್ತೆ, ಅದಕ್ಕೆ ಉದ್ದ ಕಡ್ಡಿ ಇರುತ್ತೆ, ಅದನ್ನ ಕಟ್ ಫ್ಲವರ್ ಅಂತ ಹೇಳ್ತಾರೆ. ಅದಕ್ಕಾದ್ರೆ ಇನ್ನು 30 centimeter ಅಂತರದಲ್ಲೂ ಕೂಡ ನಾವು ಮಾಡ್ತಾರೆ. ಅಂದ್ರೆ ಸಾಲಿನಿಂದ ಸಾಲ ಅಂತಂದ್ರೆ ಈಗ ನಾವು ಏರ್ ಮಡಿ ಮಾಡಿದ್ವಿ ಅಂದ್ರೆ ಬೆಡ್ಡಿಂದ ಬೆಡ್ಡಿಗೆ ಅಂತ ತಗೋಬಹುದು. ಅದರಿಂದ ನಮಗೆ ಓಡಾಡ್ಲಿಕ್ಕೆ ಎಷ್ಟು ಜಾಗ ಬೇಕು, ಒಂದು 40-60 centimeter ಓಡಾಡ್ಲಿಕ್ಕೆ, ನಮಗೆ ಏನು ಕೆಲಸಗಳನ್ನು ಮಾಡ್ಲಿಕ್ಕೆ ಬೆಡ್ನಲ್ಲಿ, ಅಷ್ಟು ಅಂತರ ಇದ್ರೆ ಸಾಕಾಗುತ್ತೆ. ಈಗ ನಾವು ಇನ್ನೂ ಚೆನ್ನಾಗಿ ಗಿಡನ ಬೆಳೆಸ್ತೀವಿ, ನಾವು ಇನ್ನೂ ಜಾಸ್ತಿ ನಾವು ಬೆಳಿಲಿಕ್ಕೆ ಬಿಡ್ತೀವಿ, ಜಾಸ್ತಿ ಗ್ರೋತ್ ಬ್ರಾಂಚಸ್ನ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಅಂತರ ಬೇಕಾದ್ರೂ ಕೊಡ್ಬೋದು. ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರೆ, ನೀವು ಒಳ್ಳೆಯ ಒಂದು ಉತ್ತಮವಾದ ಒಂದು ಗುಣಮಟ್ಟದ ಇಳುವರಿ ಬರಬೇಕು, ಜೊತೆಗೆ ರೋಗ ಬರಬಾರ್ದು ಅಂತಂದ್ರೆ ಪ್ರಾರಂಭದಲ್ಲೇ ಗುಣಮಟ್ಟದ ಸಸಿಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರ. ಗುಲಾಬಿ ಹೂವಿನ ಒಂದು ಗಿಡನ ಗುಣಮಟ್ಟದ ಒಂದು ಗುಲಾಬಿ ಗಿಡ ಅಂತ ಅಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಈಗ ಗುಣಮಟ್ಟದ ಅಂತಂದ್ರೆ ಹಲವಾರು ನರ್ಸರಿಗಳು ಇದಾವೆ ಈಗ, ಅದರಲ್ಲಿ 3-star ರೇಟೆಡ್, 5-star ರೇಟೆಡ್ ಅಂತ ನರ್ಸರಿ ಇದೆ. ನಾವು ಅಂತ ಸೂಕ್ತವಾದಂತ ನರ್ಸರಿನ ನಾವು ಮೊದಲು ಹುಡುಕೋಬೇಕು. ಆ ನರ್ಸರಿಯಲ್ಲಿ ಕಸಿ ಕಟ್ಟಿರ್ತಕ್ಕಂತಹ ಸಸಿಗಳು ನಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯಿಕವಾಗಿ ಬೆಳೀತಾ ಇರತಕ್ಕಂತಹ ಎಲ್ಲಾ ಗುಲಾಬಿ ತಳಿಗಳು ಕೂಡ ಅದನ್ನ ಸಸ್ಯಾಭಿವೃದ್ಧಿ ಮಾಡೋದು ಕಸಿ ಕಟ್ಟೋದರಿಂದನೇ. ಕಸಿ ಮಾಡಿದ ಉತ್ತಮ ಗುಣಮಟ್ಟದ ಸಸಿಗಳನ್ನ ನಾವು ತಂದು ಆಯ್ಕೆ ಮಾಡಿ ನಾಟಿ ಮಾಡಬೇಕಾಗುತ್ತೆ. ನಮಗೆ ಹಲವಾರು ನರ್ಸರಿಗಳಿದೆ ಇತ್ತೀಚಿನ ದಿನಗಳಲ್ಲಿ, ಎಲ್ಲಾ ಕಡೆ ಎಲ್ಲಾ ಊರುಗಳಲ್ಲೂ ಇದೆ, ಹಾಗೆ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಇದೆ, ಸಂಶೋಧನಾ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ, ಈ ತೋಟಗಾರಿಕಾ ಇಲಾಖೆಗಳಲ್ಲೂ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ನಿಮ್ಮ ಹತ್ತಿರದ ಈ ನಾವು ಇಷ್ಟು ಹೇಳದಲ್ಲಿ ಯಾವ್ದು ಹತ್ತಿರ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಈಗ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ನಮ್ಮ ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಈ ಒಂದು ಭಾಗಕ್ಕೆ ಈ ಗುಲಾಬಿಯಲ್ಲಿ ಸೂಕ್ತವಾದ ತಳಿಗಳು ಅಂದ್ರೆ ಯಾವ್ಯಾವ ನಾವು ನಾಟಿ ಮಾಡಬಹುದು ಮೇಡಮ್? ಸೂಕ್ತವಾದ ತಳಿ ಅಂತ ಬಂದ್ರೆ ಅಥವಾ ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚು ವಾಣಿಜ್ಯಿಕವಾಗಿ ಈ ಒಂದು ಪ್ರದೇಶದಲ್ಲಿ ಬೆಳೀತಾ ಇರತಕ್ಕಂತಹ ತಳಿಗಳು ಅಂತಂದ್ರೆ ಸುನಾಮಿ ಅಂತಿದೆ, ಇದೆಲ್ಲ ಬಟನ್ ರೋಸ್ ಅಂದ್ರೆ ಬಿಡಿ ಹೂಗಳು, ಸುನಾಮಿ ಅಂತಿದೆ, ಚರಿಸ್ಮಾ ಅಂತ ಇದೆ, ಹಾಗೆ ಮಿರಬಿಲ್ಲಾ ಅಂತ ಇದೆ, ರೂಬಿ ರೆಡ್ ಅಂತ ಇದೆ. ಹಾಗೆ ನಮ್ಮ ಒಂದು ಸಂಶೋಧನಾ ಕೇಂದ್ರ ಇದೆ, IHR ಅಂತ ಹೇಳಿ, ಭಾರತೀಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರಿನಲ್ಲಿದೆ, ಅಲ್ಲಿಂದ ಕೂಡ ಹಲವಾರು ತಳಿಗಳಿದಾವೆ. ಅದರಲ್ಲಿ ಅರ್ಕಸವಿ ಅಂತ ಹೇಳಿ ಅಂತ, ಅದು ಬಿಡಿ ಹೂ ಬೆಳೆಯೋದಕ್ಕೆ ಸೂಕ್ತವಾದಂತ ತಳಿ ಅಂತಾನೆ ಹೇಳ್ಬೋದು. ಇಷ್ಟು ತಳಿಗಳು ವಾಣಿಜ್ಯಿಕವಾಗಿ ಈ ಒಂದು ಪ್ರದೇಶದಲ್ಲಿ ರೈತರು ಬೆಳೀತಾ ಇದ್ದಾರೆ. ಇದನ್ನ ಬಿಟ್ಟು ಹಲವಾರು ತಳಿಗಳು ಇದಾವೆ, ಆದ್ರೆ ಈಗ ಪ್ರಸಕ್ತ ಬೆಳೀತಾ ಇರತಕ್ಕಂತಹದ್ದಂತಂದ್ರೆ ಇವಿಷ್ಟು. ಈ ಗುಲಾಬಿ ಹೂವಿನ ಸಸಿಯನ್ನ ನಾಟಿ ಮಾಡಿದ್ಮೇಲೆ ಈ ಒಂದು ಕೃಷಿಯಲ್ಲಿ ಏನೇನು ಕೆಲಸಗಳು ಮಾಡ್ಕೊಂತ ಹೋಗ್ಬೇಕು ನಮ್ಮ ಕೃಷಿಕರು ಮೇಡಮ್? ಗುಲಾಬಿ ಹೂವಲ್ಲಿ ನಾಟಿ ಮಾಡಿದ ನಂತರ ಅಂತಂದ್ರೆ ನಾವು ಅದಕ್ಕೆ ಸೂಕ್ತವಾದ ನೀರನ್ನ ಒದಗಿಸ್ಬೇಕಾಗತ್ತೆ. ನಾವು ಕೆಲವು ಕೃಷಿ ಇದಕ್ಕೆ ಬಿಟ್ರೆ ಎಲ್ಲಾ ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ, ಹಾಗೆ ಗುಲಾಬಿಯಲ್ಲೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ. ಈ ಹನಿ ನೀರಾವರಿಯಲ್ಲಿ ನಾವು ಶೆಡ್ಯೂಲ್ ಮಾಡಿ ಬಿಡ್ಬೋದು, ಆಟೋಮೆಟಿಕ್ ಆಗಿ ಇಷ್ಟು ದಿನಕ್ಕೆ ಇಷ್ಟು ಲೀಟರ್ ಅಂತ ಹೇಳಿ ಅಂತ ಮಾಡಿ ಬಿಡ್ಬೋದು. ಅದನ್ನ ಹೊರತಾಗಿ ಮಣ್ಣು ಹಾಗೂ ಹವಾಗುಣಕ್ಕೆ ಅನುಗುಣವಾಗಿ ನಾವು ನೀರನ್ನ ಬಿಡಬೇಕಾಗತ್ತೆ. ಈ ಡ್ರಿಪ್ ಇಲ್ಲ ಅಂತಂದ್ರೆ ನಾವು ಹಾಯ ನೀರನ್ನ ಬಿಡಬಹುದು, ಅಂದ್ರೆ ಬೆಡ್ ಮಧ್ಯದಲ್ಲಿ ಏನು ಟ್ರೆಂಚ್ ಇರುತ್ತೆ ಅದರಲ್ಲಿ ಹಾಯ ನೀರನ್ನ ಬಿಡಬಹುದು. ಅದನ್ನ ನಾವು ಪ್ರಮುಖವಾಗಿ ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ನಾವು ನೀರನ್ನ ಬಿಡಬೇಕಾಗತ್ತೆ. ಈಗ ಗುಲಾಬಿ ಗಿಡ ನಾಟಿ ಮಾಡಿದ್ಮೇಲೆ ಈಗ ಮೇಲ್ ಗೊಬ್ಬರ ಅಂತಂದ್ರೆ ಯಾವ ಎಷ್ಟು ಬಾರಿ ಕೊಡಬೇಕಾಗುತ್ತೆ, ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳು ಕೊಡಬೇಕಾಗುತ್ತೆ? ಬರೇ ಈ ಒಂದು ಪೋಷಕಾಂಶ ಕೊಟ್ರೆ ಸಾಕಾಗುತ್ತಾ, ಜೊತೆಗೆ ಲಘು ಪೋಷಕಾಂಶಗಳನ್ನ ಈ ಒಂದು ಗುಲಾಬಿ ಗಿಡದ ಒಂದು ಬೆಳೆಗೆ ಕೊಡಬೇಕಾಗುತ್ತೆ? ಈಗ ಪೋಷಕಾಂಶದ ನಿರ್ವಹಣೆ ಅಂತ ಬಂದಾಗ ಪ್ರತಿ ವರ್ಷಕ್ಕೆ ಗಿಡವೊಂದಕ್ಕೆ 2 kg ಕೊಟ್ಟಿಗೆ ಗೊಬ್ಬರವನ್ನ ನೀವು ಗಿಡವೊಂದಕ್ಕೆ ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ಪ್ರಮುಖ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಯುಕ್ತ ಗೊಬ್ಬರಗಳನ್ನ ಈ ಮೂರನ್ನು ಪ್ರತಿ ಗಿಡಕ್ಕೆ 10 gram ಎರಡು ಕಂತುಗಳಲ್ಲಿ ನಾವು ಕೊಡಬೇಕಾಗುತ್ತೆ ಗಿಡಕ್ಕೆ. ಮೊದಲನೇ ಕಂತು ಯಾವಾಗ ಅಂದ್ರೆ ನಾವು ಗಿಡಗಳನ್ನ ಸವರ್ತಿವಲ್ಲ, ಅಂದ್ರೆ ಚಾಟ್ನಿ ಮಾಡೋದು, ಪ್ರೂನಿಂಗ್ ಮಾಡೋದು ಅಂತ ಏನ್ ಹೇಳ್ತೀವಿ ಆ ಒಂದು ಸಂದರ್ಭದಲ್ಲಿ ಅದನ್ನ ಮಾಡಿದ ನಂತರ ನಾವು ಕೊಡಬೇಕಾಗುತ್ತೆ. ಉಳಿದ ಒಂದು ಕಂತನ್ನ ಸವರಿಕೆ ಮಾಡಿದ 1.5 ತಿಂಗಳಿನ ನಂತರ, ಅಂದ್ರೆ ಪ್ರೂನಿಂಗ್ ಮಾಡಿದ 1.5 ತಿಂಗಳ ನಂತರ, ಅಂದ್ರೆ 45 ದಿನಗಳ ಆದ್ಮೇಲೆ ಅವಾಗ ಮೊಗ್ಗುಗಳು ಬಿಡಕ್ಕೆ ಆರಂಭವಾಗುತ್ತೆ. ಅಂತ ಒಂದು ಸಮಯದಲ್ಲಿ ಎರಡನೇ ಹಂತದ ಒಂದು ಗೊಬ್ಬರವನ್ನ ನಾವು ಕೊಡಬೇಕಾಗುತ್ತೆ. ಈಗ ಪ್ರೂನಿಂಗ್ ಅಂದ್ರೆ ಕಟ್ಟಿಂಗ್ ಅಂತಂದ್ರೆ ಗಿಡ ನಾಟಿ ಮಾಡಿ ಎಷ್ಟು ದಿನದ ನಂತರ ಮಾಡಬೇಕಾಗುತ್ತೆ? ಈ ಗುಲಾಬಿ ಗಿಡವನ್ನ ಸವರೋದ್ರಿಂದ ಹೆಚ್ಚು ಇಳುವರಿಯನ್ನ ನಾವು ಪಡಿಬಹುದು. ಮುಖ್ಯವಾಗಿ ಸಸ್ಯದ ಗಾತ್ರ ಅಥವಾ ಆಕಾರವನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ನಾವು ಈ ಒಂದು ಪ್ರೂನಿಂಗ್ ಅಥವಾ ಗಿಡ ಸವರೋದನ್ನ ನಾವು ಮಾಡ್ತೀವಿ. ಇದನ್ನ ನಾವು ವರ್ಷದಲ್ಲಿ ಎರಡು ಬಾರಿ ಮಾಡ್ತೀವಿ, ಒಂದು ಮೇ ಜೂನ್ ಅಲ್ಲಿ, ಇನ್ನೊಂದು ಅಕ್ಟೋಬರ್ ನವೆಂಬರ್ ಅಲ್ಲಿ. ಅಂದ್ರೆ ಇದು ಗಿಡ ಒಂದು ಆಕಾರಕ್ಕೆ ಬರುವಾಗ, ಅಂದ್ರೆ ಇವಾಗ ಒಂದು ಎರಡರಿಂದ ಎರಡೂವರೆ ತಿಂಗಳ ನಂತರ ನಾವು ಚಟ್ನಿಯನ್ನ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ. ಹಾಗೆ ನಾವು ಪ್ರತಿ ವರ್ಷ ಕೂಡ ಇದನ್ನ ಮಾಡ್ತಾ ಹೋಗ್ತೀವಿ. ಪ್ರತಿ ವರ್ಷ ಅಂತಂದ್ರೆ ನಮಗೆ ಹೂ ಬೇಕಾದಾಗ. ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಗುಲಾಬಿ ಗಿಡದಲ್ಲಿ ಈ ಚಾಟನೆ ಮಾಡಿದ 45 ದಿನಕ್ಕೆ ಮೊಗ್ಗು ಬಿಡುತ್ತೆ, ಹೂ ಬಿಡೋದಕ್ಕೆ ಆರಂಭ ಆಗುತ್ತೆ. ಅದರಿಂದ ನಾವು ನಮಗೆ ಹೂ ಬೇಕಾದಂತ ಸಂದರ್ಭದಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರತಕ್ಕಂತಹ ಅನುಗುಣದ ಮೇಲೆ ನಾವು 45 ದಿನಗಳ ಹಿಂದೆ ನಾವು ಚಾಟ್ನಿಯನ್ನ ಮಾಡಬಹುದು. ಇದೊಂದು ವಿಶೇಷತೆ ಈ ಒಂದು ಗುಲಾಬಿ ಹೂವಿನ ಗಿಡದಲ್ಲಿ. ಅದರಿಂದ ನಾವು ಅದಕ್ಕೂ ಮುಂಚೆ ಚಾಟ್ನಿ ಮಾಡಿದ್ರೆ 45 ದಿನಗಳ ನಂತರ ನಮಗೆ ಹೂ ಬಿಡಕ್ಕೆ ಆರಂಭ ಆಗುತ್ತೆ. ಅಂದ್ರೆ ನಾವು ಮಾರ್ಕೆಟ್ ಅವೈಲಬಿಲಿಟಿ ಅಥವಾ ಬೇಡಿಕೆ ಅದರ ಒಂದು ಅನುಗುಣದ ಮೇಲೆ ನಾವು ಮಾಡಿ ಬೆಳೆಯನ್ನ ತಗೋಬಹುದು. ಅಂದ್ರೆ ಪ್ರೂನಿಂಗ್ ಮಾಡೋದ್ರಿಂದ ಏನಲ್ಲಿ ಲಾಭ ಅಂತ ಹೇಳ್ತೀರಾ ನಮ್ಮ ರೈತರಿಗೆ? ಈಗ ಗಿಡ ಸವರುವಿಕೆ ಅಥವಾ ಪ್ರೂನಿಂಗ್ ಅಂತಂದ್ರೆ ನಾವು ಹಳೇದು ಏನಿರುತ್ತಲ್ಲ ಗಿಡದ ರೆಂಬೆಗಳು ಕೊಂಬೆಗಳು ಅದನ್ನೆಲ್ಲ ತೆಗೆದು ಬಿಡ್ತೀವಿ. ಅದರಿಂದ ನಮಗೆ ಯಾವುದೇ ಒಂದು ಹೂವುಗಳು ಕೂಡ ಬರೋದಿಲ್ಲ. ಯಾವಾಗ್ಲೂ ಗುಲಾಬಿ ಹೂವಿನ ಬೆಳೆಯಲ್ಲಿ ಹೊಸದಾಗಿ ಏನ್ ಬರುತ್ತಲ್ಲ ಚಿಗುರು, ಆ ಚಿಗುರಲ್ಲಿ ಹೂ ಬಿಡುತ್ತೆ. ಅದರಿಂದ ನಾವು ಪ್ರತಿ ಸತಿ ಪ್ರೂನಿಂಗ್ ಅಥವಾ ಚಾಟ್ನಿ ಮಾಡಿದಾಗ ನಾವು ನೆಲದಿಂದ ಒಂದು 45-60 ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಬಿಟ್ಟು ಎಲ್ಲ ಕೊಂಬೆಗಳನ್ನ ರೆಂಬೆಗಳನ್ನ ಕೂಡ ನಾವು ತೆಗೆದು ಬಿಡ್ತೀವಿ. ಇದನ್ನ ತೆಗೆದಾಗ ಹೆಚ್ಚು ಹೆಚ್ಚು ಕವಲುಗಳು ಉಳಿಯುತ್ತೆ, ಹೆಚ್ಚು ಹೆಚ್ಚು ಹೊಸ ಚಿಗುರು, ಒಂದು 5-8 ಕವಲು ಚಿಗುರುಗಳು ಒಂದು ಇದರಿಂದ ಹೊಡೆಯುತ್ತೆ. ಆದ್ರಿಂದ ನಾವು ಹೆಚ್ಚು ಇಳುವರಿಯನ್ನ ನಾವು ತಗೋಬಹುದು. ಅಂದ್ರೆ ಪ್ರೂನಿಂಗ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಅರೆಕೊಂಬುಗಳು ಬರ್ತವೆ, ಜೊತೆಗೆ ಹೆಚ್ಚು ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳಿದ್ರೆ? ಹೌದು, ಹೆಚ್ಚು ಅರೆಕೊಂಬುಗಳು ಬರ್ತವೆ, ಹೆಚ್ಚು ಇಳುವರಿ ಬರುತ್ತೆ, ಹಾಗೆ ಒಂದು ಗುಣಮಟ್ಟ ಕೂಡ ಹೆಚ್ಚಿನದಿರುತ್ತೆ ಇದರಲ್ಲಿ. ಹಾಗೆ ನಾವು ಚಾಟ್ನಿ ಮಾಡೋ ಸಂದರ್ಭದಲ್ಲಿ ಯಾವುದೇ ಒಂದು ರೋಗ ಕೀಟದ ತುತ್ತಾಗಿರತಕ್ಕಂತಹ ಕೊಂಬೆಗಳಿದ್ರು ಕೂಡ ಅವುಗಳನ್ನು ತೆಗೆದು ಬಿಡ್ತೀವಿ. ಹಾಗೆ ಆ ಸಮಯದಲ್ಲಿ ನಾವು ಮುಂಚೆನೆ ಹೇಳಿದಾಗೆ ಪೋಷಕಾಂಶಗಳನ್ನ ಕೂಡ ಒದಗಿಸ್ತೀವಿ. ಇದರಿಂದ ಉತ್ತಮ ಗುಣಮಟ್ಟದ ನಮಗೆ ಒಂದು ಹೂವು ಸಿಗುತ್ತೆ. ಅವಾಗಲೇ NPK ಎಷ್ಟೆಷ್ಟು ಹಾಕ್ಬೇಕು, ಯಾವ ಹಂತದಲ್ಲಿ ಹಾಕ್ಬೇಕು ಅಂತ ಹೇಳಿದೆ. ಇದರ ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣ ಸಿಗುತ್ತೆ, ಅದನ್ನು ಕೂಡ ನಾವು ಬೆಳೆಗೆ ಹಾಕಬೇಕಾಗತ್ತೆ. ಅದು ಕೂಡ ಒಂದು ಹೂವಿನ ಗುಣಮಟ್ಟಕ್ಕೆ ಅವುಗಳ ಪಾತ್ರವೂ ಕೂಡ ಅತ್ಯಮೂಲ್ಯ ಅಂತಾನೆ ಹೇಳ್ಬೋದು. ಈ ಒಂದು ಗುಲಾಬಿ ಹೂವಿನ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಒಂದು ರೋಗಗಳು ಬರ್ತವೆ ಮೇಡಮ್? ಈ ಒಂದು ಬೆಳೆಗೆ ಪ್ರಮುಖವಾದಂತ ರೋಗ ಅಂತಂದ್ರೆ ಕಪ್ಪು ಎಲೆ ಚುಕ್ಕೆ ರೋಗ ಒಂದು ಪ್ರಮುಖವಾದದ್ದು. ಅದನ್ನ ಹೊರತುಪಡಿಸಿ ಬೂದಿ ರೋಗ ಕೂಡ ಅತ್ಯಂತ ಪ್ರಮುಖವಾದದ್ದು ಅಂತಾನೆ ಹೇಳ್ಬೋದು. ಹಾಗೆ ಟೊಂಗೆ ಒಣಗಿ ಹೋಗೋದು, ಹಾಗೆ ನೀರು ಜಾಸ್ತಿ ಆದ್ರೆ ಬೇರು ಕೊಳ್ತು ಹೋಗೋದು. ಸೊ ಈ ರೀತಿಯಾಗಿ ಹಲವಾರು ರೋಗಗಳು ಬರ್ತವೆ. ಹೂವಿನ ಮೇಲೆ ಏನಾದರೂ ರೋಗಗಳು ಬರ್ತಾವ? ಹೂವಿನ ಮೇಲೆ ಕೂಡ ಬರುತ್ತೆ. ಈಗ ಹೂವು ಬಾಡಿ ಹೋಗುವಂತದ್ದು ವಾಟರೈಟಿಸ್ ರಾಟ್ ಅಂತೇಳಿ ಅಂತ ಹೇಳ್ತಾರೆ. ಹೆಚ್ಚು ನೀರಾದಾಗ ಹೂವು ವಾಟರೈಟಿಸ್ ರಾಟ್ ಅಂತ ಬಂದು ಒಂಥರ ಕಂದು ಬಣ್ಣಕ್ಕೆ ತಿರುಗಿ ಒಣಗಿ ಹೋಗ್ಬಿಡ್ತವೆ. ಮೊದಲನೇ ಹೇಳಿದಾಗೆ ನೀರು ಬಸ್ದೋಗುವಂತ ಮಣ್ಣನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅಥವಾ ಕಾಲುವೆಗಳನ್ನ ಮಾಡ್ಬೇಕಾಗತ್ತೆ ಹೆಚ್ಚು ನೀರು ಬಂದಾಗ, ಅಥವಾ ಏರ್ ಮಡಿಗಳನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರದೇಶಕ್ಕೆ ಅನುಗುಣವಾಗಿ ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳತ್ತೆ ಅಥವಾ ನಮಗೊಂದು ನೀರು ನಿಲ್ತಕ್ಕಂತಹ ಸಂಭವ ನಮಗೆ ಬರ್ಬೋದು ಅಂತಂದ್ರೆ ನಾವು ಮುಂದಾಲೋಚನೆಯಿಂದ ಸೂಕ್ತವಾದ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಈಗ ರೋಗ ಬಂತು ಅಂತಂದ್ರೆ ಗುಲಾಬಿ ಒಂದು ಗಿಡಕ್ಕೆ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ನಾವು ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕು ಅಂತ ಹೇಳ್ತೀರಾ? ಮುಂಜಾಗ್ರತಾ ಕ್ರಮವಾಗಿ ಔಷಧಿಗಳು ಅಂತಂದ್ರೆ ಪೆಸ್ಟಿಸೈಡ್ಸ್ ಅವಶ್ಯಕತೆ ಇರೋದಿಲ್ಲ. ರೋಗ ನಿರೋಧಕ ರೋಗಕಾರಕಗಳನ್ನ ತಡೆಗಟ್ಟತಕ್ಕಂತಹ ರೋಗ ನಿರೋಧಕ ಅಂಶಗಳು ಹಲವಾರಿದೆ. ಅಂದ್ರೆ ಈಗ ಮೈಕ್ರೋ ಆರ್ಗಾನಿಸ್ ಸೂಕ್ಷ್ಮಾಣು ಜೀವಿಗಳು ಅಥವಾ ಬಯೋಫರ್ಟಿಲೈಸರ್ಸ್ ಅಂತಿದೆ, ಅವುಗಳನ್ನ ನಾವು ಗಿಡಕ್ಕೆ ಹಾಕೋದ್ರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈಗ ರೋಗ ಯಾವ್ದಾದ್ರು ಒಂದು ಬಂದ್ರೂ ಅದಕ್ಕೆ ತಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ಬರುತ್ತೆ. ಹಾಗೆ ಈಗ ಹವಾಮಾನದಲ್ಲಿ ಹಲವಾರು ಬದಲಾವಣೆಗಳಾಗ್ತಾನೆ ಇರುತ್ತೆ. ಅಂದ್ರೆ ಜಾಸ್ತಿ ಮಳೆ ಬರುತ್ತೆ ಒಂದಿನ ಇನ್ನೊಂದಿನ ಜಾಸ್ತಿ ಬಿಸಿಲು ಬರಕ್ಕೆ ಶುರುವಾಗುತ್ತೆ. ಸೊ ಇಂತಹ ಒಂದು ಏರುಪೇರುಗಳು ಹವಾಮಾನದಲ್ಲೇ ಆಗ್ತಕ್ಕಂತ ಏರುಪೇರುಗಳನ್ನ ತಡ್ಕೊಳ್ತಕ್ಕಂತಹ ಶಕ್ತಿ ಆ ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಅಥವಾ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಹಾಕೋದ್ರಿಂದ ಗಿಡದಲ್ಲಿ ಅಂತ ಒಂದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಮುಂಚಿತವಾಗಿ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರೈತರಲ್ಲೂ ಒಂದು ಅದೊಂದು ತಪ್ಪು ಪರಿಕಲ್ಪನೆ ಇದೆ, ಗುಲಾಬಿ ಹೂವಿಗೆ ಹೆಚ್ಚು ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು, ಹೆಚ್ಚು ಕೆಮಿಕಲ್ ಸ್ಪ್ರೇ ಮಾಡಬೇಕು, ಇಲ್ಲಾಂದ್ರೆ ಹುಳ ಬರುತ್ತೆ, ರೋಗ ಬರುತ್ತೆ, ಹೂ ಬರಲ್ಲ ಅಂತ ಹೇಳಿ ಅಂತ. ಹೇಗೆ ನೀವು ಕೊಡ್ತಾ ಹೋಗ್ತೀರಾ, ಗಿಡಗಳು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತವೆ. ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡಿ ಮಾಡಿ ಅದಕ್ಕೆ ಅಭ್ಯಾಸ ಮಾಡಿಸಿದ್ರಿಂದ ಕೊಟ್ಟಿಲ್ಲ ಅಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಅವಾಗ ಇರಲ್ಲ. ನೀವು ಹೇಗೆ ಬೆಳೆಸ್ತೀರಾ ಅದನ್ನ ಹಾಗೆ ಬೆಳೀತಾ ಹೋಗುತ್ತೆ. ನೀವು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂತಹ ಅಂಶಗಳನ್ನ ನೀವು ಮಣ್ಣಿಗೆ ಇದ್ ಮಾಡಿ, ಅದರಿಂದ ಮಣ್ಣಿನ ಗುಣ ಕೂಡ ಹೆಚ್ಚಾಗುತ್ತೆ, ಮಣ್ಣಿನ ಫಲವತ್ತತೆ ಉಳಿಯುತ್ತೆ, ಮಣ್ಣು ಹೆಚ್ಚು ಹೆಚ್ಚು ಫಲವತ್ತಾಗೋಕೆ ಶುರುವಾಗುತ್ತೆ. ನೀವು ಎಷ್ಟು ಕೆಮಿಕಲ್ಸ್ ಉಪಯೋಗಿಸಿದ್ರೆ ಅಷ್ಟು ನಿಮ್ಮ ಮಣ್ಣು ಹಾಳಾಗುತ್ತೆ, ಇದರಿಂದ ಗಿಡಗಳು ಅಥವಾ ನಿಮ್ಮ ಬೆಳೆ ಕೂಡ ಹಾಳಾಗುತ್ತೆ. ಈ ಒಂದು ಗುಲಾಬಿ ಹೂವಿನ ಬೆಳೆಯಲ್ಲಿ ಅಂದ್ರೆ ಅಧಿಕವಾದ ಒಂದು ಇಳುವರಿ ತಗೊಳ್ಬೇಕಂತಂದ್ರೆ ನಾಟಿ ಮಾಡಿ ಎಷ್ಟು ತಿಂಗಳ ನಂತರ ನಾವು ತಗೊಳ್ಬಹುದು ಅಂತ ಹೇಳ್ತೀರಾ? ನಾಟಿ ಮಾಡಿ ನಮಗೆ ಒಂದು 6 ತಿಂಗಳು ಬೇಕು, ಮಿನಿಮಮ್ 6 ತಿಂಗಳು. ಯಾಕಂದ್ರೆ ಅದು ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು. ಗಿಡ ಬೆಳವಣಿಗೆ ಆಗದೆ ಒಂದು 2-2.5 ತಿಂಗಳಿಗೆ ಮೊಗ್ಗುಗಳು ಬರೋಕ್ ಶುರು ಆಗುತ್ತೆ. ಆದ್ರೆ ಅದನ್ನ ನಾವು ತಗೋಬಾರದು, ಅವುಗಳನ್ನ ಮೊಗ್ಗುಗಳನ್ನ ಚಿವುಟಿ ಹಾಕ್ಬೇಕು. ಒಂದು 6 ತಿಂಗಳು ಅದು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ನಾವು ಬಿಡಬೇಕಾಗುತ್ತೆ. ಗಿಡ ದಷ್ಟಪುಷ್ಟಿಯಾಗಿ ಬರಬೇಕು. ಖಂಡಿತ ಖಂಡಿತ, ಗಿಡ ದಷ್ಟಪುಷ್ಟವಾಗಿ ಬೆಳಿಬೇಕು. ಅದ ನಂತರವೇ ನಾವು ಹೂಗಳನ್ನ ತಗೋಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಬೇಗ ಹೂ ಬಿಡಕ್ಕೆ ಬಿಟ್ಬಿಟ್ರಿ ಅಂತಂದ್ರೆ ಹೂ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆದ್ರೆ ನಿಮಗೆ ಬೇಗ ಈಗ ಒಂದ 2-3 ಸತಿ ನೀವು ಹೂ ತಗೋಬಹುದು. ತದ ನಂತರ ಹೂವಿನ ಸೈಜ್ ಆಗಿರ್ಬೋದು ಅಥವಾ ಗುಣಮಟ್ಟ ಆಗಿರ್ಬೋದು ಎಲ್ಲ ಕ್ಷೀಣಿಸ್ತಾ ಹೋಗುತ್ತೆ. ಈಗ ಹೂಗಳ ಕಟಾವು ಅಂತಂದ್ರೆ ಮೊಗ್ಗು ಕಟಾವು ಮಾಡಿ ಮಾರಾಟ ಮಾಡಬಹುದು ಅಂದ್ರೆ ಏನು ಹೂವು ಕಟಾವು ಮಾಡಿ ಮಾರಾಟ ಮಾಡಬಹುದು? ಅದು ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಕೊಯ್ಲನ್ನ ಮಾಡಬೇಕಾಗುತ್ತೆ. ಈಗ ಮಾರುಕಟ್ಟೆ ಅತ್ಯಂತ ದೂರದಲ್ಲಿತ್ತು ಅಂತಂದ್ರೆ ನಾವು ಮೊಗ್ಗು ಟೈಟ್ ಬಡ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಮೊಗ್ಗಿರುತ್ತೆ, ಅಂದ್ರೆ ಮೊಗ್ಗು ಫುಲ್ ಡೆವಲಪ್ ಆಗಿರುತ್ತೆ, ಹೂ ಅರಳಿರಲ್ಲ ಇನ್ನು. ಅದನ್ನ ನಾವು ಹಾರ್ವೆಸ್ಟ್ ಮಾಡಿ ಕಳಿಸಬೇಕಾಗುತ್ತೆ. ಈಗ ಹತ್ತಿರದ ಮಾರುಕಟ್ಟೆ ಅಂತಂದ್ರೆ ಒಂದ 1/2 ಓಪನ್ ಆಗಿರತಕ್ಕಂತ ಹೂವನ್ನ, ಪೂರ್ತಿ ಓಪನ್ ಆಗಿರೋದನ್ನ ನಾವು ಕೊಯ್ಲು ಮಾಡಬಾರದು. ಪೂರ್ತಿ ಓಪನ್ ಆಗಿರೋದನ್ನ ಮಾಡೋದ್ರಿಂದ ಅದು ಬೇಗ ಹಾಳಾಗುತ್ತೆ. ಅದರದ್ದು ಲೈಫ್ ಸ್ಪ್ಯಾನ್ ಅಥವಾ ಶೆಲ್ಫ್ ಲೈಫ್ ಅಂತ ಏನಿರುತ್ತೆ ಅದು ಬೇಗ ಕಳೆದು ಹೋಗುತ್ತೆ. ಅದರಿಂದ ನಾವು ಒಂದು ಮೊಗ್ಗು ಪೂರ್ತಿ ಡೆವಲಪ್ ಆಗಿರುವಾಗ ಮಾಡಬೇಕು ಅಥವಾ ಮೊಗ್ಗು 1/2 ಓಪನ್ ಆಗಿರುವಾಗ ಕೊಯ್ಲು ಮಾಡಬೇಕಾಗುತ್ತೆ. ಈಗ ಮೊಗ್ಗು ಅಥವಾ ಹೂವು ಕಟಾವು ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ ಮೇಡಮ್? ಈಗ ಕಟಾವು ಅಂತಂದ್ರೆ ನೀವು ಕಟಾವು ಮಾಡೋದಕ್ಕೆ ಮ್ಯಾನ್ಯಲ್ ಅಥವಾ ಕೈನಿಂದ ಕೀಳೋದಕ್ಕಿಂತ ನೀವು ಸಿಕೇಚರ್ಸ್ ಬರುತ್ತೆ ಕೊಯ್ಲು ಮಾಡ್ಲಿಕ್ಕೆ ಅಂತಾನೆ, ಹಲವಾರು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ನೀವು ಕೈನಲ್ಲಿ ಕೊಯ್ಲು ಮಾಡೋದಕ್ಕಿಂತ ಕತ್ತರಿಗಳನ್ನ ಅಥವಾ ಸಿಕೇಚರ್ ಗಳನ್ನ ಉಪಯೋಗಿಸೋದು ಸೂಕ್ತ. ಯಾಕಂದ್ರೆ ನೀವು ಕೈನಲ್ಲಿ ಕಟ್ ಮಾಡಿದಾಗ ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್, ನಂಜು ಬರುತ್ತೆ ಗಿಡಕ್ಕೆ, ನಂಜು ಬರುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಅದರಿಂದ ಅದರ ಒಂದು ಲೈಫ್ ಸ್ಪ್ಯಾನ್ ಅಥವಾ ಶೆಲ್ಫ್ ಲೈಫ್ ಕಡಿಮೆ ಆಗುವಂತ ಒಂದು ಸಂಭವ ಇರುತ್ತೆ. ಈಗ ಗುಲಾಬಿ ಸಸಿ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷದವರೆಗೆ ಆ ಒಂದು ಬೆಳೆಯಲ್ಲಿ ನಾವು ಇಳುವರಿ ಪಡಿಬಹುದು ಅಂತ ಹೇಳಿ? ಗುಲಾಬಿಯನ್ನ ಒಂದು 4-5 ವರ್ಷದ ತನಕ ನಾವು ಈಗ ಎಕನಾಮಿಕಲ್ ಲೈಫ್ ಸ್ಪ್ಯಾನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ವಾಣಿಜ್ಯಿಕವಾಗಿ ಅದನ್ನ ನಾವು ಬೆಳೆಯನ್ನ ತಗೋಬಹುದು ಅಂದ್ರೆ 4-5 ವರ್ಷ. ತದ ನಂತರ ಕೂಡ ನಾವು ತಗೋಬಹುದು. ಅದು ನಾವು ಹೇಗೆ ಅದನ್ನ ನೋಡ್ಕೋತೀವಿ, ಅದು ಹೇಗೆ ಮ್ಯಾನೇಜ್ಮೆಂಟ್ ಹೇಗಿದೆ, ಮೈಂಟೆನೆನ್ಸ್ ಹೇಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಲವಾರು ರೈತರು ಇವನ್ನ 8-10 ವರ್ಷದ ತನಕನು ಇಟ್ಕೊಂಡಿರತಕ್ಕಂತಹ ಉದಾಹರಣೆಗಳಿದಾವೆ. ಆದ್ರೆ ನಾವು ಏನು ಹೇಳ್ತೀವಿ ಸಂಶೋಧನೆಗಳ ಪ್ರಕಾರ ಅಂತಂದ್ರೆ ಒಂದು 4-5 ವರ್ಷದ ತನಕ ನಾವು ವಾಣಿಜ್ಯಿಕವಾಗಿ ಆ ಒಂದು ಬೆಳೆಯನ್ನ ಇಟ್ಕೊಂಡು ಇಳುವರಿಯನ್ನ ತಗೋಬಹುದು, ಲಾಭವನ್ನ ಮಾಡ್ಕೋಬಹುದು. ಈ ಗುಲಾಬಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದು ಉತ್ತಮ ಅಂತ ಹೇಳ್ತೀರಾ ಅಥವಾ ಬರೇ ಗುಲಾಬಿಯನ್ನ ಬೆಳೆಯೋದು ಉತ್ತಮ ಅಂತ ಹೇಳ್ತೀರಾ? ಈಗ ಮಿಶ್ರ ಬೆಳೆಯನ್ನಾಗಿ ಕೂಡ ಇದನ್ನ ಬೆಳಿಬಹುದು, ಇದೇನು ತೊಂದರೆ ಇಲ್ಲ. ಆದ್ರೆ ಒಂದು ಏನಂದ್ರೆ ಗುಲಾಬಿಯನ್ನ ಬೆಳೆಯೋದಕ್ಕೆ ಹೆಚ್ಚು ಹೆಚ್ಚು ಸೂರ್ಯನ ಕಿರಣಗಳ ಅವಶ್ಯಕತೆ ಇದೆ. ಅಂದ್ರೆ ತುಂಬಾ ಬಿಸಿಲು ಬೇಕು, ಜಾಸ್ತಿ ಬಿಸಿಲು ಬೇಕು. ಇದಂದ್ರೆ ಸನ್ ಲವಿಂಗ್ ಪ್ಲಾಂಟ್ ಅಂತಾನೆ ಹೇಳ್ತಾರೆ. ಅದರಿಂದ ಮಿಶ್ರ ಬೆಳೆ ಅಂತ ಬೆಳೆದಾಗ ನಾವು ಈಗ ಅಡಿಕೆ ಹಾಕ್ತೀವಿ, ನಾವು ಅಡಿಕೆ ಸಸಿನ 1-2 ವರ್ಷದ ತನಕ ನಾವು ಇದನ್ನ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಅದಾದ್ಮೇಲೆ ಅಡಿಕೆ ಮರ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ, ಅದ್ರ ನೆರಳು ಇದ್ರ ಮೇಲೆ ಬೀಳಕ್ ಶುರುವಾಗುತ್ತೆ. ಅಂತ ಟೈಮಲ್ಲಿ ನಾವು ಇದನ್ನ ಬೆಳೆಯಕ್ ಆಗಲ್ಲ. ಈಗ ತೆಂಗಾದ್ರೂ ಕೂಡ ಅದೇ ತರನೇ, ಅಂದ್ರೆ 1-2 ವರ್ಷದ ತನಕ ನಾವು ಮಿಶ್ರ ಬೆಳೆಯಾಗಿ ಅದನ್ನ ಬೆಳಿಬಹುದು. ಈಗ ಅಡಿಕೆಯಲ್ಲಿ ಬಾಳೆನ ಬೆಳೀತಾರೆ, ಅದೇ ತರ ಅಡಿಕೆಯಲ್ಲಿ ಬಾಳೆ ಯಾಕೆ ಬೆಳೀತಾರೆ, ಬಾಳೆ ನೆರಳು ಅಡಿಕೆ ಮೇಲೆ ಬೀಳಲಿ ಅಂತ, ಅಡಿಕೆ ಚೆನ್ನಾಗಿ ಬೆಳಿಲಿ, ನೆರಳು ಅದ್ರ ಮೇಲೆ ಬೀಳಲಿ ಅಂತ ಬಿಸಿಲು ಚೆನ್ನಾಗಿ ಬೀಳ್ತಕ್ಕಂತಹ ಒಂದು ವಾತಾವರಣ ಇತ್ತು ಅಂದ್ರೆ ಅಷ್ಟೇ ನಾವು ಮಿಶ್ರ ಬೆಳೆಯಾಗಿ ಆಯ್ಕೆ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಒಂದೇ ಬೆಳೆಯಾಗಿ ಸೋಲೋ ಕ್ರಾಪ್ ಅಂತ ನಾವೇನ್ ಹೇಳ್ತೀವಿ ಬೆಳೆಯೋದು ಉತ್ತಮ. ಈಗ ಅಡಿಕೆಯಲ್ಲಿ ಬೆಳೆಯಂತ ರೈತರು ಅಂದ್ರೆ ಪ್ರಾರಂಭದಲ್ಲಿ ಒಂದ್ 2-3 ವರ್ಷ ಚಿಕ್ಕವಿದ್ದಾಗ ಬೆಳೆಯಬಹುದು? ಹೌದು ಹೌದು, ಪ್ರಾರಂಭದಲ್ಲಿ ಒಂದ್ 2 ವರ್ಷ, ಹೆಚ್ಚಂದ್ರೆ 3 ವರ್ಷ. 3 ವರ್ಷ ತನಕನೂ ಆಗಲ್ಲ, ದಷ್ಟು ಪುಷ್ಟವಾಗಿತ್ತು, ಚೆನ್ನಾಗಿ ಬೆಳೀತಾ ಇತ್ತು ಅಡಿಕೆ ಮರ ಅಂತಂದ್ರೆ 3ನೇ ವರ್ಷಕ್ಕೆ ಆಲ್ರೆಡಿ ಚೆನ್ನಾಗಿ ಬೆಳೆದ್ ಬಿಟ್ಟಿರುತ್ತೆ, ಸಾಕಷ್ಟು ನೆರಳು ಬೀಳ್ತಾ ಇರುತ್ತೆ. ಆದ್ರಿಂದ ಒಂದ್ 2 ವರ್ಷದ ತನಕ ಬೆಳಿಬಹುದು. ಈ ಗುಲಾಬಿ ಹೂವಿನ ಒಂದು ಮಾರಾಟ ವ್ಯವಸ್ಥೆ ಅಂತಂದ್ರೆ ನಾವು ಎಲ್ಲೆಲ್ಲಿ ಮಾರಾಟ ಮಾಡಬಹುದು ಮೇಡಮ್? ಗುಲಾಬಿ ಅಂತ ಒಂದೇ ಅಲ್ಲ, ಈಗ ನಾವು ಎಲ್ಲಾ ಹೂಗಳು ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ 3 ಮಾರ್ಕೆಟ್ಗಳಿದೆ ದೊಡ್ಡ ಹೂವಿನ ಮಾರ್ಕೆಟ್ಗಳು ಅಂತಂದ್ರೆ. ಒಂದು ಕೋಲಾರಲ್ಲಿದೆ ಮಾರ್ಕೆಟ್, ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಮತ್ತೆ ಬೆಂಗಳೂರಲ್ಲಿದೆ. ಈ ಎಲ್ಲ ಮಾರುಕಟ್ಟೆಗೂ ಕೂಡ ನಾವು ಕಳಿಸಬಹುದು, ಅಲ್ಲಿಂದ ಬೇರೆ ಬೇರೆ ಮಾರುಕಟ್ಟೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತೆ ಈ 3 ಮೇಜರು, ಇದನ್ನ ಬಿಟ್ಟು ನಾವು ಮುಂಬೈಯಲ್ಲಿ ಕೂಡ ಒಳ್ಳೆ ಮಾರ್ಕೆಟ್ ಇದೆ ಹೂಗಳಿಗೆ, ಅಲ್ಲಿಗೂ ಕೂಡ ನಾವು ಕಳಿಸಬಹುದು. ಈಗ ಹೊರಗಡೆ ಕಳಿಸ್ತೀವಿ ಅಂತಂದ್ರೆ ಮುಂಬೈ ಅಂತಂದ್ರೆ ನಾವು ಚಿಕ್ಕ ಪ್ರಮಾಣದಲ್ಲಿ ಕಳಿಸೋದಕ್ಕೆ ಆಗಲ್ಲ. ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಳಿಸ್ತೀವಿ ಅಂತಂದ್ರೆ ಅಲ್ಲಿ ಕಳಿಸಿದ್ರೆ ನಮಗೆ ಲಾಭ ಆಗತ್ತೆ. ಇಲ್ಲ ಅಂತಂದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಕಳಿಸ್ತೀವಿ ಅಂತಂದ್ರೆ ಅದರಿಂದ ನಮಗೆ ಲಾಭ ಆಗೋದಿಲ್ಲ. ಎಲ್ಲರೂ ದೊಡ್ಡ ರೈತರು ಇರೋದಿಲ್ಲ, ಸಣ್ಣ ರೈತರು ಇರ್ತಾರೆ ಅಥವಾ ಮಧ್ಯದ ರೈತರು ಇರ್ತಾರೆ. ಸೊ ಎಲ್ಲ ರೈತರು ಕೂಡ ನೀವೊಂದು ಅಸೋಸಿಯೇಷನ್ ಅಂತ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಅಲ್ಲಿಗೆ ಕಳಿಸ್ಬೋದು, ದೂರದ ಊರುಗಳಿಗೆ, ಮುಂಬೈ ಅಂತ ಕಡೆಗೆ ಕಳಿಸ್ಬೋದು. ಅಲ್ಲೂ ಕೂಡ ಒಳ್ಳೆ ಮಾರುಕಟ್ಟೆ ಇದೆ ಹೂಗಳಿಗೆ. ಈಗ ಒಂದು ಅರ್ಧ ಎಕರೆ, ಕಾಲು ಎಕರೆ, ಒಂದು ಎಕರೆ ಬೆಳೆಯುವಂಥ ರೈತರು ಗುಲಾಬಿ ಹೂವನ್ನು ಅಂದರೆ ಲೋಕಲ್ ಆಗಿ ನಮ್ಮ ಚಿತ್ರದುರ್ಗ ದಾವಣಗೆರೆಯಲ್ಲಿ ಪ್ರತಿನಿತ್ಯ ಹೂವಿನ ಮಾರ್ಕೆಟ್ ಇರ್ತವೆ, ಅಲ್ಲೆಲ್ಲ ಮಾರಾಟ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ಮಾಡ್ಬೋದು, ಖಂಡಿತ ಖಂಡಿತ. ನಾನು ನೋಡಿದ ಹಾಗೆ ಚಿತ್ರದುರ್ಗ ಕೂಡ ಒಂದು ಒಳ್ಳೆ ಹೂವಿನ ಮಾರುಕಟ್ಟೆ. ಬೇರೆ ಬೇರೆ ಸುತ್ತಮುತ್ತ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ತಗೊಂಡೋಗಿ ಅಲ್ಲಿ ಪ್ರತಿನಿತ್ಯ ಮಾರ್ತಾರೆ. ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಪ್ರತಿನಿತ್ಯ ಮಧ್ಯರಾತ್ರಿ ಚಿತ್ರದುರ್ಗಕ್ಕೆ ಬಂದು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹೂಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಚಿತ್ರದುರ್ಗ ಕೂಡ ಒಂದು ಒಳ್ಳೆ ಹೂವಿನ ಮಾರುಕಟ್ಟೆ ಇರ್ತಕ್ಕಂತಹದಕ್ಕೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ಸಣ್ಣ ರೈತರು ಇಲ್ಲೇನೆ ಕೂಡ ಮಾರಾಟ ಮಾಡ್ಬೋದು. ಬೆಂಗಳೂರು ಕೂಡ ಹತ್ತಿರ ಇದೆ, ಇಲ್ಲಿಗೆ ಒಳ್ಳೆ ರೋಡ್ ವೇ ಇದೆ. ಆರಾಮಾಗಿ ನೀವು ಬಸ್ಗಳಿಗೆ ಹಾಕಿದ್ರೆ, ಟ್ರಕ್ಗಳಿಗೆ ಹಾಕಿದ್ರೆ ಆರಾಮಾಗಿ ಹೋಗಿ ಬೆಂಗಳೂರು ಮಾರ್ಕೆಟ್ನು ಕೂಡ ತಲುಪಿಬಿಡುತ್ತೆ. ಈಗ ಮಾರ್ಕೆಟ್ಗೆ ಹೂವನ್ನು ಸಾಗಿಸಬೇಕಾದ್ರೆ ಗುಲಾಬಿ ಹೂವನ್ನು ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗುತ್ತೆ ನಮ್ಮ ರೈತರು? ಕೊಯ್ಲು ಮಾಡಿದ ತಕ್ಷಣ ನಾವು, ಈಗ ತುಂಬ ಬಿಸಿಲಿರುತ್ತೆ ಅಂದರೆ ಈಗ ಸಂಜೆ ಟೈಮು ಕೊಯ್ಲು ಮಾಡ್ತೀವಿ ನಾವು, ಬೆಳಗ್ಗೆಯಿಂದ ಫುಲ್ಲು ಬಿಸಿಲಲ್ಲಿರುತ್ತೆ, ಅದು ಕಟಾವು ಮಾಡಿದ ತಕ್ಷಣ ಅದಕ್ಕೊಂದು ಶಾಕ್ ಅಂತ ಆಗುತ್ತೆ. ಅದರಿಂದ ನಾವು ಅದನ್ನ ತಣ್ಣೀರಲ್ಲಿ ಇಡಬೇಕು ಅಥವಾ ತಂಪು ವಾತಾವರಣದಲ್ಲಿ ನಾವು ಇಡಬೇಕಾಗುತ್ತೆ ಮೊದಲು. ಅದರಿಂದ ನಾವು ಅದರ ಒಂದು ಕೊಯ್ಲೋತ್ತರ ನಿರ್ವಹಣೆ ಅಥವಾ ಕೊಯ್ಲೋತ್ತರದ ಅದರ ನಂತರದ ಲೈಫ್ ಏನಿರುತ್ತೆ ಅದನ್ನು ನಾವು ಜಾಸ್ತಿ ಮಾಡ್ಬೋದು. ಅದನ್ನು ಒಂದು ತಂಪು ವಾತಾವರಣದಲ್ಲಿ ಇಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ಇಟ್ಟು ಅದನ್ನ ನಾವು ನೀಟಾಗಿ ಪ್ಯಾಕ್ ಮಾಡಬೇಕಾಗುತ್ತೆ. ಈಗ ನೀರು ಅಂತಂದ್ರೆ ನೀರು ಚಿಮ್ಸ್ಬೇಕಾಗುತ್ತೆ. ಈಗ ನಾವು ಕಟ್ ಫ್ಲವರ್ಸ್ ಅಂತ ನಾನು ಅವಾಗಲೇ ಹೇಳಿದೆ, ಅದನ್ನಾದ್ರೆ ಈ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಅದ್ರದ್ದು ಏನು ಕಾಂಡ ಇರುತ್ತಲ್ಲ ಅದನ್ನ ಇಟ್ಬಿಡ್ತಾರೆ. ಇದನ್ನಾದ್ರೆ ನಾವು ಈಗ ಒಂದು ಸ್ವಲ್ಪ ತಂಪು ನೆರಳಿರತಕ್ಕಂತಹ ವಾತಾವರಣದಲ್ಲಿ ನೀರನ್ನ ಚಿಮುಕಿಸಬಾರ್ದು, ನೆರಳಿರತಕ್ಕಂತಹ ವಾತಾವರಣದಲ್ಲಿ ನಾವು ಇಡಬೇಕಾಗುತ್ತೆ. ಸಣ್ಣ ಪುಟ್ಟ ರೈತರಿಗೆಲ್ಲ ಶೀತಲ ಘಟಕಗಳು ಅದು ಲಭ್ಯ ಇರೋದಿಲ್ಲ, ಅದರಿಂದ ಅವರೊಂದು ನೆರಳಿರ್ತಕ್ಕಂತಹ ಒಂಥರ ತಂಪು ವಾತಾವರಣ ಇರತಕ್ಕಂತಹ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಅದನ್ನ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇಟ್ಟು ತದನಂತರ ಪ್ಯಾಕ್ ಮಾಡಿ ಅದನ್ನ ಆಮೇಲೆ ಮಾರುಕಟ್ಟೆ ಕಳಿಸಿದ್ರೆ ಒಳ್ಳೇದು. ಈಗ ಪ್ಯಾಕ್ ಅಂತಂದ್ರೆ ಯಾವ ರೀತಿ ಮಾಡಬೇಕಾಗುತ್ತೆ? ಪ್ಯಾಕ್ ಅಂತಂದ್ರೆ ನಾವು ಕ್ರೇಟ್ಸ್ಗಳಲ್ಲಿ ಪ್ಯಾಕ್ ಮಾಡ್ಬೋದು, ಈಗ ಇದು ಬರುತ್ತೆ ಬಾಕ್ಸ್ ತರ ಬರುತ್ತೆ ಅದರಲ್ಲಿ ಮಾಡ್ಬೋದು. ಈಗ ತುಂಬಾ ಹತ್ತಿರದ ಮಾರುಕಟ್ಟೆ ಅಂತಂದ್ರೆ ಗನಿ ಬ್ಯಾಗ್ಸ್ ಅಲ್ಲೂ ಕೂಡ ಕಳಿಸ್ತಾರೆ, ಪ್ಲಾಸ್ಟಿಕ್ ಬ್ಯಾಗ್ಸ್ ಇರುತ್ತೆ ಅದರಲ್ಲೂ ಕೂಡ ಕಳಿಸ್ತಾರೆ. ಈಗ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಎಷ್ಟು ಹೂ ಬಿಟ್ಟರೆ ರೈತರಿಗೆ ಒಳ್ಳೆ ಇಳುವರಿ ಅಂತ ಹೇಳ್ಬೋದು, ಅಧಿಕ ಲಾಭ ಗಳಿಸ್ಬೋದು ಅಂತ ಹೇಳ್ತಾರೆ? ಒಂದು ಎಕರೆಗೆ ಒಂದರಿಂದ ಒಂದೂವರೆ ಲಕ್ಷ ಹೂ ಬಿಡುತ್ತೆ. ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ಹೂ ಅಂತಂದ್ರೆ ಇದರಿಂದ ಅವರಿಗೆ ಒಂದು ಮುಕ್ಕಾಲು ಟನ್ ಅಷ್ಟು ಹೂ ಸಿಗುತ್ತೆ. ಅಂದ್ರೆ ಇಷ್ಟು ಸಿಗುತ್ತೆ ಅಂತ ನಾವು ಹೇಳ್ತೀವಿ ಸಂಶೋಧನೆ ಪ್ರಕಾರ, ಇಷ್ಟು ಬಂದ್ರೆ ಅವರಿಗೆ ಅದು ಲಾಭದಾಯಕ ಅಂತ ನಾವು ಹೇಳ್ಬೋದು. ಇದಕ್ಕಿಂತ ಹೆಚ್ಚು ಕೂಡ ತೆಗಿತಿರ್ತಕ್ಕಂತ ರೈತರು ಕೂಡ ಇದ್ದಾರೆ. ಅಂದ್ರೆ ಇದಕ್ಕಿಂತ ಹೆಚ್ಚು ಇಳುವರಿ ಪಡಿಬೇಕಪ್ಪ ಅಂತಂದ್ರೆ ಅವರ ಮಾಡತಕ್ಕಂತ ಒಂದು ಕೃಷಿ ವಿಧಾನದ ಮೇಲೆ ಹೋಗುತ್ತೆ. ಹೌದು ಹೌದು, ಈಗ ಕೃಷಿ ವಿಧಾನಗಳು ಅಥವಾ ಅವ್ರೇನ್ ಬೇಸಾಯ ಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ಅವರು ಅನುಸರಿಸಿದ್ರು ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ಇಳುವರಿಯನ್ನ ಕೂಡ ಅವರು ತಗೋಬಹುದು. ಒಟ್ಟಾರೆ ನಮ್ಮ ರೈತರು ಸಾಕಷ್ಟು ಕೆಲವು ಕಡೆ ಬೆಳೀತಾ ಇದ್ದಾರೆ ಗುಲಾಬಿ ಹೂವನ್ನ, ಅಷ್ಟಿಷ್ಟು ಅಂದ್ರೆ ಒಂದು ಕಾಲು ಎಕರೆ ಅರ್ಧ ಎಕರೆ ಹಿಂಗೆ ಬೆಳೀತಾ ಇದ್ದಾರೆ. ಅಂದ್ರೆ ಎಲ್ಲಾ ಟೈಮ್ನಲ್ಲೂ ರೇಟ್ ಸಿಗಲ್ಲ ಸರ್ ಅಂತ ಹೇಳ್ತಾರೆ, ಕೆಲವು ಸೀಸನ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಒಂದು ಕಾಲದಲ್ಲೂ ಒಂದೇ ರೇಟ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳೀತಾರಲ್ಲ? ನಿಜ ನಿಜ. ಆದ್ರೆ ಈ ಒಂದು ಮಾರುಕಟ್ಟೆಯ ಒಂದು ವಾತಾವರಣ ಬದಲಾಯಿಸೋದು ತುಂಬಾ ಕಷ್ಟ ಇದೆ. ನೀವು ಹೇಳ್ದಂಗೆ ಕೆಲವೊಂದು ಸಮಯಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಆ ಒಂದು ಸಮಯಗಳು ಅಂತಂದ್ರೆ ಹಬ್ಬದ ಸಮಯಗಳು. ಈಗ ಹಬ್ಬ ಅಂತಂದ್ರೆ ಶ್ರಾವಣ ಬಂತು ಅಂದ್ರೆ ಶ್ರಾವಣದಿಂದ ದೀಪಾವಳಿ ಮುಗಿಯೋವರೆಗೂ ಕೂಡ ನಿರಂತರವಾಗಿ ಬೇಡಿಕೆ ಇರುತ್ತೆ. ಇದಾದ್ಮೇಲೆ ಕೂಡ ಜನವರಿವರೆಗೂ ಕೂಡ ಬೇಡಿಕೆ ಇರುತ್ತೆ. ಈ ಗುಲಾಬಿ ಇದು ಲೂಸ್ ಫ್ಲವರ್ ಅಥವಾ ಬಿಡಿ ಹೂಗಳು ಅಂತ ತಗೊಂಡ್ರೆ, ಕಟ್ ಫ್ಲವರ್ ಅಂತ ತಗೊಂಡ್ರೆ ಕಟ್ ಫ್ಲವರ್ ಅಂತಂದಲ್ಲ ನಾನು, ಒಂದು ಉದ್ದ ಕಾಂಡ ಇರುತ್ತೆ, ಒಂದೇ ಹೂ ಇರುತ್ತೆ. ಅದನ್ನ ಈಗ ಓಪನ್ ಮುಂಚೆ ಅದನ್ನ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂದ್ರೆ ಸಂರಕ್ಷಿತ ವಾತಾವರಣದಲ್ಲಿ ಅಂದ್ರೆ ಗ್ರೀನ್ ಹೌಸ್ ಅಲ್ಲಿ ಮಾತ್ರ ಬೆಳೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಓಪನ್ ಫೀಲ್ಡ್ ಅಲ್ಲಿ ಬೆಳೀತಕ್ಕಂತಹ ಹಲವಾರು ತಳಿಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಅವುಗಳನ್ನು ಕೂಡ ಬೆಳಿಬಹುದು. ಅವುಗಳಾದ್ರೆ ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ ತನಕ ಕೂಡ ಹೆಚ್ಚು ಬೇಡಿಕೆ ಇರುತ್ತೆ. ಅಂದ್ರೆ ಹೊರ ದೇಶಗಳಲ್ಲಿ ಈಗ ಜನವರಿ ಫಸ್ಟ್ ಇರ್ಬೋದು, ಯಾಕಂದ್ರೆ ಅದನ್ನ ಬೊಕ್ಕೆ ಮಾಡಕ್ಕೆ ಉಪಯೋಗಿಸ್ತಾರೆ, ಅಲಂಕಾರಿಕ ಹೂಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಹಾಗೆ ವ್ಯಾಲೆಂಟೈನ್ಸ್ ಡೇ ಬರುತ್ತೆ, ಈಸ್ಟರ್ಸ್ ಬರುತ್ತೆ, ಮದರ್ಸ್ ಡೇ ಬರುತ್ತೆ, ಅದಕ್ಕೆಲ್ಲ ಹೆಚ್ಚು ಅದನ್ನ ಉಪಯೋಗಿಸ್ತಾರೆ. ಅದನ್ ಬಿಟ್ರೆ ನಮಗೆ ಹಬ್ಬಗಳು ಅಂತ ಬಂದ್ರೆ ಶ್ರಾವಣದಿಂದ ಗೊತ್ತಿದೆ ನಮಗೆ, ಗೌರಿ ಗಣೇಶ ಹಬ್ಬ ಬರುತ್ತೆ, ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಅದ್ರ ಮಧ್ಯ ಸಣ್ಣ ಸಣ್ಣ ಹಬ್ಬಗಳು ಬರ್ತಾ ಇರ್ತವೆ ಅವಾಗವಾಗ, ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು. ಅಂದ್ರೆ ನಾನು ಹೇಳದ್ನಲ್ಲ ಚಾಟ್ನಿ ಮಾಡೋದು ಅಥವಾ ಗಿಡ ಸವರೋದು, ಈ ಒಂದು ಹಬ್ಬಗಳಿಗೆ ಅನುಗುಣವಾಗಿ ಹೂ ಬರೋ ಹಾಗೆ ನಾವು ಚಾಟ್ನಿಯನ್ನ ಮಾಡಿಕೊಂಡ್ರೆ ರೈತರು ಹೆಚ್ಚು ಲಾಭವನ್ನ ಗಳಿಸಬಹುದು. ಈ ಗುಲಾಬಿ ನಾಟಿ ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಮಾಡಬಹುದು ಅಂತೀರಾ? ನಾಟಿಯನ್ನ ಎಲ್ಲಾ ಕಾಲದಲ್ಲೂ ಮಾಡಬಹುದು. ಪ್ರಮುಖವಾಗಿ ನಾವೇನು ಹೇಳ್ತೀವಿ, ಜೂನ್ ಜುಲೈ ತಿಂಗಳಲ್ಲಿ ಅಥವಾ ಮೇ ಜೂನ್ ತಿಂಗಳಲ್ಲಿ ಸೂಕ್ತ ಅಂತ ಹೇಳ್ತೀವಿ. ಅದನ್ನ ಬಿಟ್ಟು ನೀವು ಅಕ್ಟೋಬರ್ ನವೆಂಬರ್ ಅಲ್ಲೂ ಕೂಡ ಮಾಡಬಹುದು. ಅಂದ್ರೆ ನಿಮಗೆ ಸಾಕಷ್ಟು ನೀರಿನ ಒಂದು ಅನುಕೂಲತೆ ಇರಬೇಕಾಗುತ್ತೆ. ನೀರಿನ ಅನುಕೂಲತೆ ಇದ್ರೆ ನೀವು ಅಕ್ಟೋಬರ್ ನವೆಂಬರ್ ಅಲ್ಲೂ ಕೂಡ ನಾಟಿ ಮಾಡಬಹುದು, ಅಥವಾ ಮೇ ಜೂನ್ ಜುಲೈನಲ್ಲೂ ಕೂಡ ನಾಟಿ ಮಾಡಬಹುದು. ಮೇ ಜೂನ್ ಅಥವಾ ಜುಲೈನಲ್ಲಿ ಅಂತಂದ್ರೆ ಮಳೆಗಾಲದಲ್ಲಿ ನೀವು ನಾಟಿ ಮಾಡಿದ್ರೆ ಅದು ಈಸಿಯಾಗಿ ಹೊಂದ್ಕೊಳ್ಳುತ್ತೆ ವಾತಾವರಣ, ಸಸಿಗಳು ಹೋಗಲ್ಲ, ಸಸಿಗಳು ಸಾಯಿಗುಣಿಗಳು ಕಾಣೋದಿಲ್ಲ, ಎಲ್ಲವೂ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ, ಪೂರ್ಣವಾಗಿ ಬರ್ತವೆ ಎಲ್ಲವೂ ಕೂಡ. ಒಟ್ಟಾರೆ ಈ ಒಂದು ಹೂವಿನ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರೈತರಿಗೆ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಯಾವುದೇ ಒಂದು ಹೂವಿನ ಬೆಳೆಯ ಬಗ್ಗೆ ಅಥವಾ ಅದರ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಅಥವಾ ಇನ್ ಯಾವುದೇ ರೀತಿಯ ಮಾಹಿತಿ ಬೇಕು ಅಂತಂದ್ರೆ ನನ್ನ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ, 9964688047. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಗುಲಾಬಿ ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಗುಲಾಬಿ ಹೂವಿನ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಂ ಆಶಾ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಪ್ರಸ್ತುತ ರಾಜ್ಯದ ಹಲವಾರು ಕಡೆಗಳಲ್ಲಿ ಉತ್ತಮ ಮಳೆಯಾಗಿ ಭೂಮಿ ಸಿದ್ಧತೆ ಮಾಡಿರುವ ಖುಷ್ಕಿ ಜಮೀನುಗಳಲ್ಲಿ ತೊಗರಿ ಬಿತ್ತನೆ ಮಾಡುವುದರಿಂದ ಗರಿಷ್ಠ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ತೊಗರಿ ಬಹುಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ಇದನ್ನು ರಾಗಿ, ನೆಲಗಡಲೆ ಮತ್ತು ಮುಸುಕಿನ ಜೋಳದ ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಅಲ್ಲದೆ ಪೂರ್ಣ ಬೆಳೆಯಾಗಿಯೂ ಸಹ ಬೆಳೆದಾಗ ಉತ್ತಮ ಲಾಭದಾಯಕ ಬೆಳೆಯಾಗಿ ಕಂಡುಬಂದಿದೆ. ಈ ಬೆಳೆಯನ್ನ ಇದೇ ಮೇನಿಂದ ಜುಲೈ ತಿಂಗಳವರೆಗೆ ಬಿತ್ತನೆ ಮಾಡಬಹುದಾದರೂ ಮುಂಚಿತವಾಗಿ ಅಂದರೆ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಅತ್ಯಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಈಗಾಗಲೇ ಎಲ್ಲೆಲ್ಲಿ ಉತ್ತಮ ಮಳೆಯಾಗಿ ಬಿತ್ತನೆಗೆ ಭೂಮಿ ಸಿದ್ಧತೆ ಆಗಿದೆಯೋ ಅಂತಹ ಕಡೆಗಳಲ್ಲಿ ಹದ ನೋಡಿಕೊಂಡು ಬಿತ್ತನೆ ಮಾಡಬಹುದು. ತೊಗರಿ ಬೆಳೆಯಲ್ಲಿ ಒಂದು ಉತ್ತಮವಾದ ಗುಣಾಂಶವಿದೆ. ಅದೇನಪ್ಪ ಅಂದರೆ ಈ ಬೆಳೆಯ ಬಿತ್ತನೆಯನ್ನ ಮುಂಚಿತವಾಗಿ ಅಥವಾ ತಡವಾಗಿ ಕೈಗೊಂಡಾಗಲೂ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಮೊಗ್ಗು ಹೂ ಹಂತಕ್ಕೆ ತಲುಪುತ್ತೆ. ಆಗ ಆಯಾ ಅವಧಿಗೆ ತಕ್ಕಂತೆ ಸಸ್ಯದ ಬೆಳವಣಿಗೆಯಾದಂತೆ ಬೆಳೆಯಿಂದ ಹೂಕಾಯಿ ಪಡೆಯಬಹುದಾಗಿರುತ್ತೆ. ಅಂದರೆ ಮುಂಚಿತವಾಗಿ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಸುಮಾರು 3-4 ತಿಂಗಳು ಬೆಳೆಯ ಬೆಳವಣಿಗೆಗೆ ಕಾಲಾವಕಾಶ ದೊರೆಯುವುದರಿಂದ ಈ ಅವಧಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ತೊಗರಿ ಗಿಡಗಳು ಬೆಳೆದಿರ್ತವೆ. ಅದಕ್ಕೆ ಅನುಗುಣವಾಗಿ ಹೂಕಾಯಿಗಳು ಬೆಳೆಯಿಂದ ದೊರೆತು ಸಕಾಲಿಕವಾಗಿ ಮಾರುಕಟ್ಟೆಗೆ ಹಸಿರು ತರಕಾರಿಯಾಗಿ ತೊಗರಿಕಾಯಿಯನ್ನು ತರಲು ಸಾಧ್ಯವಾಗುತ್ತೆ. ಇದರಿಂದ ಒಳ್ಳೆಯ ಬೆಲೆ ಸಿಗಲು ಸಹಾಯವಾಗಿ ತೊಗರಿ ಬೆಳೆ ಲಾಭದಾಯಕವಾಗುತ್ತೆ. ಈ ಬೆಳೆಗೆ ಮುಖ್ಯವಾಗಿ ಸಕಾಲಿಕವಾಗಿ ಸೂಕ್ತವಾದ ಸಸ್ಯ ಸಂರಕ್ಷಣೆ ಕೈಗೊಳ್ಳುವ ಮೂಲಕ ತಗಲಬಹುದಾದ ಕಾಯಿ ಕೊರೆಯುವ ಹುಳುವನ್ನು ಹತೋಟಿ ಮಾಡಿದಲ್ಲಿ ಗರಿಷ್ಠ ಪ್ರಮಾಣದ ಲಾಭ ಪಡೆಯಲು ಸಾಧ್ಯವಾಗುತ್ತೆ. ಆದುದರಿಂದ ಬಿತ್ತನೆಗೆ ಸೂಕ್ತವಾದ ಹದ ದೊರೆತ ಕೂಡಲೇ ರೈತ ಬಾಂಧವರು ಆದಷ್ಟು ಮುಂಚಿತವಾಗಿ ತೊಗರಿಯನ್ನ ಬಿತ್ತನೆ ಮಾಡಲು ಕೋರಲಾಗಿದೆ. ಈ ತೊಗರಿಯನ್ನ ನೆಲಗಡಲೆ ಬೆಳೆಯಲ್ಲಿ ಪ್ರತಿ 8 ಸಾಲುಗಳಿಗೆ 2 ಸಾಲುಗಳಂತೆ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಒಂದು ಉತ್ತಮ ಬೆಳೆ ಪದ್ಧತಿಯಾಗಿದೆ. ಇನ್ನು ತೊಗರಿ ಬೆಳೆಯ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ತೊಗರಿ ಬೆಳೆ ಇಡುವಂತಹ ತಾಕನ್ನ 2-3 ಸಲ ಆಳವಾಗಿ ಉಳುಮೆ ಮಾಡಿ ಹಸನುಗೊಳಿಸುವಾಗ ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿ ಎಕರೆಗೆ 3 ಟನ್ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಬಿತ್ತನೆಗೆ ಶಿಫಾರಸು ಮಾಡಿದ ಸುಧಾರಿತ ತಳಿಯನ್ನು ಉಪಯೋಗಿಸಿ ಎಕರೆಗೆ 5-6 ಕೆಜಿ ಅಂದರೆ ಪೂರ್ಣ ಬೆಳೆ ಬೆಳೆಯುವ ಅಂತ ಸಂದರ್ಭದಲ್ಲಿ 5-6 ಕೆಜಿ ಬಿತ್ತನೆ ಬೀಜ ಬೇಕಾಗಿದ್ದು 200 ಗ್ರಾಂ ರೈಜೋಬಿಯಂ ಜೀವಾಣುವನ್ನು ಲೇಪಿಸಿ ನಂತರ 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವನ್ನು ಸಹ ಲೇಪಿಸಿ ನೆರಳಿನಲ್ಲಿ ಆರಿಸಿ ನಂತರ ಬಿತ್ತನೆಗೆ ಉಪಯೋಗಿಸಬೇಕು. ಬಿತ್ತನೆ ಸಮಯದಲ್ಲಿ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 10 ಕೆಜಿ ಪೊಟ್ಯಾಷ್, 8 ಕೆಜಿ ಗಂಧಕ, 6 ಕೆಜಿ ಸತ್ವ ಒದಗಿಸುವ ರಾಸಾಯನಿಕ ಗೊಬ್ಬರವನ್ನು ಬಿತ್ತನೆ ಸಾಲಿನಲ್ಲಿ ಬೆರೆಸಬೇಕು. ಆಗ್ತಾನೆ ಜೀವಾಣು ಲೇಪಿಸಿ ಸಿದ್ಧಗೊಳಿಸಿದ ಬಿತ್ತನೆ ಬೀಜವನ್ನು 3-4 ಅಡಿ ಅಂತರದ ಸಾಲುಗಳನ್ನು ಮಾಡಿ ಗಿಡದಿಂದ ಗಿಡಕ್ಕೆ 1/2 ಅಡಿ ಅಂತರವಿರುವಂತೆ ಬೀಜವನ್ನು 1 ಅಂಗಳಕ್ಕಿಂತ ಹೆಚ್ಚು ಆಳಕ್ಕೆ ಬೀಳದಂತೆ ಇಳಿಜಾರಿಗೆ ಅಡ್ಡವಾಗಿ ಇರುವಂತೆ ಬಿತ್ತನೆ ಮಾಡಬೇಕು. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ರೈತ ಸಹಾಯವಾಣಿ ಕೇಂದ್ರ 1800-4525-3553 ಅಥವಾ ಕಿಸಾನ್ ಕರೆ ಕೇಂದ್ರ 1800-1800-1551 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಬಹುದು. ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳ ಬೀಜೋಪಚಾರ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಕೃಷಿಯಲ್ಲಿ ಬೀಜಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿದ್ದು ರೋಗರಹಿತ ಹಾಗೂ ಆರೋಗ್ಯವಂತ ಉತ್ತಮ ಗುಣಮಟ್ಟದ ಬೀಜವನ್ನು ರೈತರು ಬಿತ್ತುವುದರಿಂದ ಹೆಚ್ಚು ಇಳುವರಿ ಪಡೆದುಕೊಳ್ಳಬಹುದು. ಕೃಷಿಯಲ್ಲಿ ಬೀಜವು ಮೂಲ ಸಾಮಗ್ರಿಯಾಗಿದ್ದು ಇದು ಒಂದು ಜೈವಿಕ ಶಕ್ತಿ ಇದ್ದಂತೆ ಬೀಜವನ್ನು ಬಿತ್ತನೆಗೆ ಉಪಯೋಗಿಸುವ ಮೊದಲು ವಿವಿಧ ರೋಗ ಅಥವಾ ಕೀಟನಾಶಕಗಳಿಂದ ಉಪಚರಿಸುವುದು ಸೂಕ್ತ. ನಾವು ಬಿತ್ತನೆಗೆ ಉಪಯೋಗಿಸುವ ಬೀಜದಲ್ಲಿ ಏನಾದರೂ ರೋಗದ ಸೋಂಕು ಇದ್ದಲ್ಲಿ ಆರಂಭದಲ್ಲೇ ಬೀಜೋಪಚಾರದ ಮೂಲಕ ತಡೆಗಟ್ಟಲು ಸಹಾಯವಾಗುತ್ತೆ. ಬೀಜೋಪಚಾರದ ಕ್ರಮಗಳು ತುಂಬಾ ಸರಳ ಮತ್ತು ಕಡಿಮೆ ಖರ್ಚಿನದ್ದಾಗಿದ್ದು ಬೆಳೆಗೆ ತಗಲಬಹುದಾದ ಹಾನಿಯನ್ನು ಪೂರ್ವಭಾವಿಯಾಗಿ ತಪ್ಪಿಸಿ ಹೆಚ್ಚಿನ ಇಳುವರಿ ಪಡೆಯುವುದಕ್ಕಾಗಿ ರೈತರು ವಿವಿಧ ಬೆಳೆಗಳ ಬೀಜಗಳಿಗೆ ಬಿತ್ತನೆಗೆ ಮುಂಚೆ ಉಪಯೋಗಿಸಬೇಕಾದ ಬೀಜೋಪಚಾರದ ಪರಿಕರಗಳ ಸಹಿತವಾಗಿ ಬೀಜೋಪಚಾರ ಮಾಡಲು ಮಣ್ಣಿನ ಮಡಿಕೆ ಅಥವಾ ಪಾಲಿಥಿನ್ ಚೀಲಗಳನ್ನು ಬಳಸುವುದು ಸೂಕ್ತ. ಬಿತ್ತುವ ಬೀಜಗಳನ್ನು ವಿವಿಧ ಮಣ್ಣುಜನ್ಯ ಕೀಟ ರೋಗಗಳಿಂದ ಸಂರಕ್ಷಿಸಿ ಉತ್ತಮ ಮೊಳಕೆ ಬೆಳೆ ಫಸಲನ್ನು ಪಡೆಯಲು ಬೀಜೋಪಚಾರದ ಅವಶ್ಯಕತೆ ಇದೆ. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನು. ಗಜಮುಖನೆ ಗರ್ಭ ಶ್ರೀಗಣನಾಥ ಗಜಮುಖನೆ ಗರ್ಭ ಶ್ರೀಗಣನಾಥ ಇಲ್ಲಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ದೊಡ್ಡಮ್ಮ ಬಳವಳ್ಳಿ ಸ್ವಾಮಿಗಳು ಬಪ್ಪೇಗೌಡನ ತೋರಿದ್ರು. ಜಗತ್ತೇರವ್ರೇ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಕಂದಾ